ಪಾವುತರ ಕೆಮೆತ್ತ ದಿನಾಗತೆಯಾಗಿ ಪುದ್ಗಲೆಯ ಆಗ್ರಹ ಮಹತ್ತೆ ಕಲಿಯುತ್ತೆ ಆಂಡು ಕ್ರಮ ವ್ಯವಸ್ಥೆ ವಗಂತಿ ಆಗ್ತಿವೆನವ ನಮ ಎಕ್ಸಜಾತಿಕ ಪಕ್ಷೇಟ ಆಂಡುವ ಕೋಣೆ ನಿಸ ಜನಾಧಿಪತಿ ತುಮಾಟ ಮೇ ವಗಂತಿಯಟ ವಡ ವಿಧಾಯಕ ಬಲಯ ಭಾವಿಚಿ ಕರಲ ಬಹುತರೆಯ ಕ್ಷಿಟಪು ದಿಮು ಜಾಹೀರಾತ್ನ ಅಗ್ರಹ ಮಹತ್ವ ಅಯಂಕರಲ ರಣಿಲ್ ವಿಕ್ರಮ ಸಿಂಗ್ ಮೆತ್ತುಮಾವ ಪತ್ಕಲ ಏಮ ಪತ್ಕರಾಟ ಏಕ ಯಹ ಪಾಲನೆ ತಿಮೈ ಏಕ ಪ್ರಜಾತಂತ್ರವಾದಿ ತಿಮೈ ಏಕ ಆಂಡು ಕ್ರಮೇಟ ಏಕಂಗ ವಕಟ ಇತು ಕರ ಪುದೇಕು ನಿನೈ ಕಿಯನ ರಲಿಯ ಬವಟ ನುಗೇ ಕೊಡೆ ಮೇ